ಪೋಷಕರು ಇಲ್ಲದ ಮಕ್ಕಳಿಗೆ ಪೋಷಕರನ್ನು ಕಾನೂನುಬದ್ಧವಾಗಿ ಒದಗಿಸುವುದೇ ದತ್ತು ಎನ್ನಬಹುದು. ಇದಕ್ಕೆ ಅಂದ್ರೆ ಎರಡು ದೃಷ್ಟಿಕೋನದಿಂದಲೂ ಕೂಡ ನೋಡಬೇಕು, ಮಕ್ಕಳಿಗೂ ಕೂಡ ಪೋಷಕರು ಬೇಕು, ಪೋಷಕರಿಗೆ ಮಕ್ಕಳು ಬೇಕು, ಮಕ್ಕಳು ಬೇಕು. ಹಾಗಾಗಿ ಇದನ್ನ ದತ್ತು ಅನ್ನೋದನ್ನ ಭಾಷಾಂತರವಾಗಿ ಮಾಡಿರೋದು. ಹಾಗಾಗಿ ಈಗ ಜೈವಿಕ ಪಾಲಕರು ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ ಮಗು ಬೇರೆ ರೀತಿಯಾಗಿ ಅನೈತಿಕ ಸಂಬಂಧ ಅಥವಾ ಈ ಪೋಕ್ಸೋ ಪ್ರಕರಣಗಳಲ್ಲಿ ಮಗು ಜನ್ಮ ಆದಂತ ಸಂದರ್ಭದಲ್ಲಿ ಮಗು ಬೇಡ ಅಂತ ಹೇಳ್ಬಿಡ್ತಾರೆ. ಅಂತಹ ಮಕ್ಕಳನ್ನ ನಾವು ಎಲ್ಲಿ ಪುನರ್ವಸತಿ ಮಾಡಬೇಕು ಅನ್ನೋದು ಪ್ರಶ್ನೆ ಬರ್ತದೆ. ಆ ಕಾರಣಕ್ಕಾಗಿ ಇಂತಹ ಮಕ್ಕಳನ್ನ ನಾವು ಅಡಾಪ್ಷನ್ ಸೆಂಟರ್ ಅಂತ ಇದೆ, ಆ ಅಡಾಪ್ಷನ್ ಸೆಂಟರ್ ಅಲ್ಲಿ ಪಾಲನೆ ಪೋಷಣೆ ಮಾಡಿ ಅಂತಹ ಮಕ್ಕಳನ್ನು ಕಾನೂನುಬದ್ಧವಾಗಿ ನಾವು ಕೇರಿಂಗ್ ವೆಬ್ಸೈಟ್ ಅಲ್ಲಿ ಮಾಹಿತಿಗಳನ್ನ ಆ ಮಗುವಿನ ಮಾಹಿತಿಗಳನ್ನ ಅಪ್ಲೋಡ್ ಮಾಡಿದಾಗ ಸಂಬಂಧಪಟ್ಟವರು ಈ ಮಗು ಬೇಕು ಅನ್ನೋರು ಅಪ್ಲಿಕೇಶನ್ ಹಾಕಿ ಆ ಮಗುವನ್ನ ಕಾನೂನುಬದ್ಧ ರೀತಿಯಲ್ಲಿ ಅವರಿಗೆ ದತ್ತು ಕಾರ್ಯಕ್ರಮದ ಅಡಿಯಲ್ಲಿ ಅವರಿಗೆ ಮಗುವಿಗೆ ಒಂದು ಕುಟುಂಬವನ್ನ ಮಾಡಿಕೊಡ್ತೀವಿ ಸರ್. ಅಂದ್ರೆ ಈಗ ನವೆಂಬರ್ ತಿಂಗಳಿನಲ್ಲಿ ಈ ಮಾಸಾಚರಣೆಯನ್ನ ನೀವು ಮಾಡ್ತಾ ಇದ್ದೀರಿ, ಆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಏನೇನು ಕಾರ್ಯಕ್ರಮಗಳನ್ನ ಕೈಗೊಳ್ಳಿ ಸರ್? ನಾವು ನಮ್ಮ ಜಿಲ್ಲಾದ್ಯಂತ ಈ ದತ್ತು ಮಾಸಾಚರಣೆ ಅನ್ನುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಪ್ರತಿ ತಾಲೂಕುಗಳಿಗೆ ಹೋಗಿ ದತ್ತು ಅಂದ್ರೆ ಏನು, ದತ್ತುವಲ್ಲಿರುವಂತಹ ಮಾನದಂಡಗಳು ಏನಿದೆ, ಪೋಷಕರಿಗೆ ಏನು ಏನೆಲ್ಲ ಮಾನದಂಡಗಳು ಬೇಕು ಅಂತ ಹೇಳಿ ಆ ಮಾನದಂಡಗಳ ಪ್ರಕಾರ ಮಕ್ಕಳ ಪಾಲಕರ ಅರ್ಹತೆ ಮೇಲೆ ದತ್ತುವನ್ನ ಕೊಡುವಂತದ್ದು ಕೊಡುವ ವಿಚಾರದ ಬಗ್ಗೆ ನಾವು ತಿಳಿಸ್ತಾ ಇದ್ದೇವೆ. ಅಂದ್ರೆ ಈಗ ಈ ದತ್ತು ತೆಗೆದುಕೊಳ್ಳುವುದಕ್ಕೆ ಪೋಷಕರಿಗೆ ಇರಬೇಕಾದಂತಹ ಒಂದು ಅರ್ಹತೆಗಳು ಏನೇನು? ಸರಿ, ಪ್ರಥಮವಾಗಿ ದತ್ತು ತೆಗೆದುಕೊಳ್ಳುವಂತಹ ಕುಟುಂಬ ಅಥವಾ ತಂದೆ ಅಥವಾ ತಾಯಿ ಇದ್ದವರು ದೈಹಿಕವಾಗಿ ಮಾನಸಿಕವಾಗಿ ಮತ್ತೆ ಆರ್ಥಿಕವಾಗಿ ಅವ್ರು ಸದೃಢ ಇರಬೇಕಾಗ್ತದೆ. ಅಂದ್ರೆ ಮಗುವನ್ನ ಪೋಷಣೆ ಮಾಡುವಷ್ಟು ಸಾಮರ್ಥ್ಯ ಇರಬೇಕು. ಹೌದು ಹೌದು. ಮತ್ತೆ ಅದ್ರ ಜೊತೆಗೆ ಮದುವೆಯಾಗಿ ಕನಿಷ್ಠ 2 ವರ್ಷ ದಾಂಪತ್ಯ ಜೀವನವನ್ನ ಅವರು ಅನ್ಯನ್ಯವಾಗಿ ಕಳೆದಿರ್ಬೇಕಾಗ್ತದೆ. ಒಂದ್ ವೇಳೆ ಮದುವೆಯಾಗಿ ಅವರು ಡಿವೋರ್ಸ್ ಆದ್ರೂ ಸಹಿತ ಅಂತ ಇವರಿಗೆ ಕೊಡ್ಲಿಕ್ಬಿಡುದು. 2 ವರ್ಷ ಕಂಪಲ್ಸರಿಯಾಗಿ ಅವರು ದಾಂಪತ್ಯ ಜೀವನವನ್ನ ಮಾಡಬೇಕಾಗ್ತದೆ. ತಮ್ಮ ಸ್ವಂತ ಮಗಳು ಅಥವಾ ಮಗ ಇದ್ರೆ ದತ್ತು ಪಡೀಲಿಕ್ಕೆ ಅರ್ಹ ಇರ್ತಾರೆ ಇರ್ತಾರೆ. ಒಂದು ಸ್ವಂತ ಮಗು ಇದ್ದುಕೊಂಡು ಇನ್ನೊಂದು ಮಗುವನ್ನ ದತ್ತು ತಗೊಳ್ಬಹುದು. ಅದರಲ್ಲಿ ಒಂಟಿ ಮಹಿಳೆ ಆದ್ರೆ ಗಂಡು ಅಥವಾ ಹೆಣ್ಣನ್ನ ತಗೊಳ್ಬಹುದು, ಅಥವಾ ಒಬ್ಬ ಒಂಟಿ ಪುರುಷ ಆದ್ರೆ ಗಂಡು ಮಗುವಿಗೆ ಮಾತ್ರ ತಗೊಳ್ಳಿಕ್ಕೆ ಅರ್ಹತೆ ಇರ್ತಾನೆ, ಹೆಣ್ಣು ಮಗು ತಗೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ. ಅಂದ್ರೆ ದಂಪತಿಗಳೇ ಆಗಬೇಕಾಗಿಲ್ಲ, ಒಂಟಿ ಮಹಿಳೆ ಅಥವಾ ಒಂಟಿ ಏಕಪೋಷಕ ಪೋಷಕರಾದ್ರೂ ಕೂಡ ದತ್ತು ತಗೋಬಹುದು. ತಗೋಬಹುದು. ಆದ್ರೆ ಅದರಲ್ಲಿ ಗಂಡಾದವನಿಗೆ ಗಂಡು ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ, ಸರಿ ಸರಿ. ಹೆಣ್ಣಾದವಳಿಗೆ 2 ತಗೊಳ್ಬಹುದು, ಗಂಡು ಅಥವಾ ಹೆಣ್ಣನ್ನ ತಗೊಳ್ಬಹುದು. ಇದು ಒಂದು ಅವರ ಅರ್ಹತೆ. ಆರ್ಥಿಕವಾಗಿ ಆರೋಗ್ಯದಲ್ಲೂ ಕೂಡ ಸದೃಢ ಆಗಬೇಕು ಅಂತ ಹೇಳ್ತೀವಿ, ಅದು ಬರೀ ನೋಟದಲ್ಲಿ ಗೊತ್ತಾಗ್ತದೆ ಹೇಗೆ? ಇಲ್ಲ, ನಾವು ಏನ್ ಮಾಡ್ತೀವಿ, ಏನು ದಾಖಲಾತಿ ಕೊಡ್ಬೇಕಾಗ್ತದೆ? ಅವರು ಬಂದು ನಮ್ಮ ಇಲಾಖೆಗೆ ಬಂದು ಮಾಹಿತಿಯನ್ನ ಕೇಳ್ತಾರೆ, ಏನೆಲ್ಲ ಇರಬೇಕು ಅಂತ ಹೇಳ್ಕೊಂಡು. ಅದಕ್ಕೆ ಸಂಬಂಧಪಟ್ಟಂತ ನಾವು ಯಾರು ಮಗು ಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಅವರ ಅಪ್ಲಿಕೇಶನ್ ನಾವು ರಿಸೀವ್ ಮಾಡ್ಕೊಂಡು ಆದ್ಮೇಲೆ ಅವ್ರ ಮನೆ ಭೇಟಿಯನ್ನ ಮಾಡ್ತೀವಿ ನಾವು. ಮನೆ ಭೇಟಿ ಮಾಡಿ ಅವ್ರ ಆರ್ಥಿಕವಾಗಿ ಸದೃಢ ಇದ್ದಾರೋ, ಮಾನಸಿಕವಾಗಿ ಸದೃಢ ಇದ್ದಾರೋ, ಮತ್ತೆ ಅವರ ವೈವಾಹಿಕ ಜೀವನ ಯಾವ ವರ್ಷದಲ್ಲಿ ಮದುವೆ ಆಗಿದೆ, ಎಲ್ಲ ಕೆಲವೊಂದು ದಾಖಲಾತಿಯನ್ನ ಪರಿಶೀಲನೆ ಮಾಡ್ತೀವಿ. ಆ ದಾಖಲಾತಿಯ ಪರಿಶೀಲನೆ ಮಾಡಿ ಆದ ನಂತರ ಅವರಿಗೆ ಈ ಕಾರಾ ವೆಬ್ಸೈಟ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಅವರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಜೆಸ್ಟ್ ಮಾಡ್ತೀವಿ. ಆ ನಂತರ ಅದರ ಪ್ರೋಸೆಸ್ ಮುಂದುವರಿತದೆ. ಕೆಲವೊಬ್ರು ನಮ್ಮಲ್ಲಿ ಬರ್ತಾರೆ, ತುಂಬಾ ಆರ್ಥಿಕವಾಗಿ ಬಡವರಿದ್ದವರು ಬರ್ತಾರೆ, ಬಟ್ ಅಂತವರಿಗೆ ಅದನ್ನ ದತ್ತು ಕಾರ್ಯಕ್ರಮದಡಿ ಮಗು ಕೊಡಿಸ್ಲಿಕ್ಕೆ ತುಂಬಾ ಸಮಸ್ಯೆಗಳಿದೆ. ಈಗ ಅವರು ಎಲ್ಲಿ ವಾಸ್ತವ್ಯ ಇರ್ತಾರೆ ಅಂತ ಹೇಳಿ, ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದು ಕೆಲಸ ಮಾಡ್ತಾ ಇರಬಹುದು, ಬೇರೆ ಜಿಲ್ಲೆಯವರು ಆಗಿರಬಹುದು, ಅವರು ಕೂಡ ಅರ್ಜಿ ಹಾಕಬಹುದಾ? ಹೇಗಿದೆ ಸರ್, ಆಲ್ ಓವರ್ ಇಂಡಿಯಾ ಅರ್ಜಿ ಹಾಕಬಹುದು. ಈಗ ನಮ್ಮಲ್ಲಿ ಇಬ್ರು ಉತ್ತರ ಕನ್ನಡ ಜಿಲ್ಲೆಯವರು ನಮ್ಮ ಇಲಾಖೆಗೆ ಬಂದು ನಮ್ಗೆ ಕೇಳ್ತಾರೆ. ನೇರವಾಗಿ ಆನ್ಲೈನ್ ಅಲ್ಲಿ ಅರ್ಜಿ ಹಾಕುದಿದ್ರೆ ಅವರು ಸಂಬಂಧಪಟ್ಟಂತ ಹತ್ತಿರದ ಅಡಾಪ್ಷನ್ ಸೆಂಟರ್ಗೆ ಹೋಗ್ಬಹುದು, ಅಥವಾ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಹೋಗ್ಬಹುದು. ಇಲ್ಲ ಅಂತಂದ್ರೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಮಾಹಿತಿ ಇದೆ ಅಂತ ಕೇರಿಂಗ್ ವೆಬ್ಸೈಟ್ ಅಂತ ಇದೆ ಆಲ್ ಓವರ್ ಇಂಡಿಯಾದಲ್ಲಿ, ಆ ವೆಬ್ಸೈಟ್ ಮೂಲಕ ಅವರು ಅರ್ಜಿಯನ್ನ ಸಲ್ಲಿಸಬಹುದು. ಈಗ ಅರ್ಜಿಯ ಜೊತೆಗೆ ಏನೇನು ಮಾಹಿತಿಗಳೆಲ್ಲ ಬೇಕಾಗ್ತವೆ, ದಾಖಲಾತಿಗಳು? ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು, ಕ್ಯಾಸ್ಟ್ ಇನ್ಕಮ್ ಬೇಕು, ಮತ್ತೆ ಅವ್ರ ಜೊತೆಗೆ ಅವರ ಫೋಟೋಸ್, ಮೆಡಿಕಲ್ ಸರ್ಟಿಫಿಕೇಟ್. ಒಂದ್ ವೇಳೆ ಮಗು ತಗೊಳ್ಬೇಕು ಅಂತಂದ್ರು ಕೂಡ ಅವ್ರಿಗೆ ಯಾವ ಕಾರಣಕ್ಕೆ ಮಗು ತಗೊಳ್ತಾ ಇದಾರೆ ಹೇಳೋದ್ರ ಬಗ್ಗೆ ದಾಖಲಾತಿಗಳು ಬೇಕಾಗ್ತವೆ. ಮಗು ಆಗಿರುವುದಿಲ್ಲ, ಅಥವಾ ಅವರು ಸಿಂಗಲ್ ಪೇರೆಂಟ್ ಇದ್ದಾರೆ, ಅಥವಾ ಮಕ್ಕಳಿದ್ದು ಸಹಿತ ನಮ್ಗೆ ಇನ್ನೊಂದು ಮಗು ಬೇಕು ಅನ್ನುವ ಆಸೆ ಏನಿರ್ತದೆ ಅದಕ್ಕೆ ಡಿಕ್ಲರೇಷನ್ ಎಲ್ಲ ಕೊಡ್ಬೇಕಾಗ್ತದೆ. ಸೊ ಹಾಗಾಗಿ ಅದು ಕೆಲವೊಂದು ಒಂದು 10 ಅಂಶದ ದಾಖಲಾತಿ ಇದೆ, ಆ ದಾಖಲಾತಿಯನ್ನು ವೆರಿಫೈ ಮಾಡಿ ಆ ನಂತರ ಅವ್ರಿಗೆ ಅಪ್ಲೋಡ್ ಮಾಡುವಂತ ಕೆಲಸ ಮಾಡಿ ಅವರಿಗೆ ಏನು ಕೇರಿಂಗ್ಸ್ ಅಂತ ಇದೆ ಅದರಲ್ಲಿ ಸೀನಿಯಾರಿಟಿ ಬರ್ತದೆ. ಈಗ 4 ಪ್ಲೇಸ್ ಅವರಿಗೆ ಕೊಟ್ಟಿರ್ತೇವೆ, ಇಡೀ ಭಾರತದಲ್ಲಿ 4 ರಾಜ್ಯ, ನಿಯರೆಸ್ಟ್ 4 ರಾಜ್ಯವನ್ನು ಕೊಟ್ಟಂತ ಸಂದರ್ಭದಲ್ಲಿ ಆ 4 ರಾಜ್ಯದಲ್ಲಿ ಅವ್ರಿಗೆ ಎಲ್ಲಿ ಮಗು ಸೂಟ್ ಆಗ್ತದೋ ಅಲ್ಲಿ ಆ ಮಗುವನ್ನ ಅವರು ಹೋಗಿ ನೋಡಿ ಆ ನಂತರದಲ್ಲಿ ಅವರು ಒಪ್ಪಿಗೆ ಇದ್ರೆ ಆ ಮಗುವನ್ನ ಅವರು ಮ್ಯಾಚ್ ಮಾಡುವಂತ ಜಿಲ್ಲಾಧಿಕಾರಿ ಅವರ ಆದೇಶ ಮುಖಾಂತರ ಅವರಿಗೆ ಹಸ್ತಾಂತರ ಮಾಡುವಂತದ್ದು ಆಗ್ತದೆ. ಈಗ ವಿವಾಹವಾದ ನಂತರ ಡೈವರ್ಸ್ ಆದ್ರೆ ಅಂತಹ ಸಂದರ್ಭದಲ್ಲಿ ಹೇಗೆ ಇದತ್ತನ್ನ ಪಡಿಬಹುದು? ಹಿಂದೆ ಹೇಳಿದ ಹಾಗೆ 2 ವರ್ಷ ಕಂಟಿನ್ಯೂ ಆಗಿ ಅವರು ಸಾಂಸಾರಿಕ ಜೀವನವನ್ನ ನಡೆಸಬೇಕಾಗ್ತದೆ. ಸರಿ. ಆ 2 ವರ್ಷದ ನಂತರ ಅವರು ಗಂಡ ಹೆಂಡತಿಯ ಒಪ್ಪಿಗೆ ಇದ್ದು ಅಥವಾ ಕೇವಲ ಹೆಂಡತಿ ಕೂಡ ಡಿವೋರ್ಸ್ ಪಡಿಬಹುದು. ಹೌದು, ಡಿವೋರ್ಸ್ ಪಡಿಬಹುದು. ಆದ್ರೆ ಡಿವೋರ್ಸ್ ಆದ್ಮೇಲೆ ಸಂಬಂಧಪಟ್ಟ ಹಾಗೆ ಅವರು ಸಿಂಗಲ್ ಪೇರೆಂಟ್ ಇದ್ರೆ ಹೆಣ್ಣು ಮಗು ಅಥವಾ ಗಂಡು ಮಗುವಿಗೆ ಅವರು ಅರ್ಜಿ ಹಾಕ್ಬೇಕು ಯಾವ್ದು ಬೇಕು ಅಂತೇಳಿ. ಸೊ ಇಲ್ಲ ಅಂತಂದ್ರೆ ಗಂಡ ಆಗಿದ್ರೆ ಗಂಡು ಮಗುವಿಗಷ್ಟೇ ಅವರು ಅರ್ಜಿಯನ್ನ ಹಾಕ್ಬೇಕಾಗ್ತದೆ. ಅವರ ವಯಸ್ಸಿನ ನೋಡ್ತೀವಿ, ಮಗುವಿಗೆ 25 ವರ್ಷ ಏನು ತಗೊಳ್ತಾರೋ ಆ ದಂಪತಿಗಳು ಅವರಿಗೆ ಮತ್ತೆ ಆ ಮಗುವಿಗೆ 25 ವರ್ಷ ಡಿಫ್ರೆನ್ಸ್ ಇರಬೇಕಾಗ್ತದೆ. ಹಾಗಾದ್ರೆ ಮಾತ್ರ ಅವರಿಗೆ ನಾವು ಮಗುವನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ, ಇಲ್ಲ ಅಂತಂದ್ರೆ ಅದು ಕಾನೂನಿನಲ್ಲಿ ಅವಕಾಶ ಇಲ್ಲ. ಈಗ ಏಕ ವ್ಯಕ್ತಿ ಪೋಷಕರು ಆಗ್ಬಹುದು, ದಂಪತಿಗಳಾಗ್ಬಹುದು, ಅದಕ್ಕೆ ಗರಿಷ್ಠ ವಯೋಮಿತಿ ಇದೆಯಾ? ಹಾ ಇದೆ ಸರ್. ಈಗ ಉದಾಹರಣೆಗೆ ನಿರೀಕ್ಷಿತ ಪೋಷಕರು ಅಂತ ಇದೆ, ಅದರಲ್ಲಿ 0 ದಿಂದ 2 ವರ್ಷದ ವರೆಗಿನ ಮಗು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ದಂಪತಿಗಳ ಇಬ್ರು ಸಹಿತ ಅವರ ವಯಸ್ಸನ್ನು ಕೂಡಿಸಿದಾಗ 85 ವರ್ಷ ಬಂತು ಅಂದ್ರೆ 2 ವರ್ಷದ ಮಗುವರೆಗೆ ಅವರಿಗೆ ತಗೊಳ್ಳಿಕ್ಕೆ ಅವಕಾಶ ಇದೆ. ಈಗ ಸಿಂಗಲ್ ಪೇರೆಂಟ್ ಆಗಿದ್ರೆ ಒಬ್ಬ ವ್ಯಕ್ತಿಗೆ 40 ವರ್ಷ ಅಂತ ಹೇಳಿ ನಿಗದಿ ಮಾಡಿದ್ದಾರೆ. 2 ವರ್ಷ ಮೇಲ್ಪಟ್ಟ ಮತ್ತು 4 ವರ್ಷ ವರೆಗೆ ಆ ಅಂತರದಲ್ಲಿದ್ದಾಗ ಅವರಿಗೆ 90 ವರ್ಷ, ದಂಪತಿಗಳಿಬ್ರು ವಯಸ್ಸು ಕೂಡಿದಾಗ 90 ಇರಬೇಕು, ಮತ್ತು ಒಂದು ವೇಳೆ ಏಕ ಪೋಷಕ ಆಗಿದ್ರೆ 45 ಇದೆ. 4 ವರ್ಷದಿಂದ 8 ವರ್ಷದವರೆಗೆ ಅಂತ ಇದೆ, ಗಂಡ ಹೆಂಡತಿ ವಯಸ್ಸು ಕೂಡಿದಾಗ 100 ಇರಬೇಕು, ಇಲ್ಲ ಅಂತಂದ್ರೆ ಏಕ ಪೋಷಕ ಆದ್ರೆ 50 ಇದೆ. ಮತ್ತೆ 8 ರಿಂದ 18 ವರ್ಷದ ವರೆಗಿನ ಮಗುವನ್ನು ಸಹಿತ ಅಡಾಪ್ಷನ್ ಮಾಡ್ಕೋಬಹುದು, ಅದರಲ್ಲೂ ಸಹಿತ 110 ಇದೆ, ದಂಪತಿಗಳ ವಯಸ್ಸು 110 ಇದೆ, ಇಲ್ಲ ಅಂತ ಒಬ್ಬ ವ್ಯಕ್ತಿ ಆದ್ರೆ 55 ಅಂತ ಇದೆ. ಹಾಗಾಗಿ ಈ ವಯಸ್ಸಿನಲ್ಲಿ ಮಾತ್ರ ಬರ್ತದೆ, ಮತ್ತೆ ಅದರಲ್ಲಿ 25 ವರ್ಷ ಡಿಫ್ರೆನ್ಸ್ ಇರಬೇಕಾಗ್ತದೆ ಮಗುವಿಗೆ. ಈಗ ದತ್ತು ಪಡೆಯುವುದಕ್ಕೆ ಅರ್ಜಿ ಹಾಕುವ ಸಂದರ್ಭದಲ್ಲಿ ಅಥವಾ ಆಯ್ಕೆ ಆದಂತಹ ಒಂದು ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಶುಲ್ಕವನ್ನು ಪಾವತಿಸಬೇಕು? ಇದರಲ್ಲಿ ಆಯ್ಕೆ ಅಂತ ಸಂದರ್ಭದಲ್ಲಿ ಗೃಹ ತನಿಖಾ ವರದಿ ಅಂತ ನಮ್ಮ ಇಲಾಖೆಯಿಂದ ಹೋಗ್ತಾರೆ, ಅದಕ್ಕೆ ಅವರು ಶುಲ್ಕ 6,000 ರೂಪಾಯಿಯನ್ನ ಅವರು ಕಟ್ಟಬೇಕಾಗ್ತದೆ. ಮತ್ತು ಚೈಲ್ಡ್ ಕಾರ್ಪಸ್ ಫಂಡ್ ಅಂತ ಇದೆ, ಅದರಲ್ಲೂ ಸಹಿತ ಮಗು ಮ್ಯಾಚ್ ಆದ್ಮೇಲೆ ಅವರು ಅವರ ಸಂಸ್ಥೆಗೆ ಭರಣ ಮಾಡಬೇಕಾಗ್ತದೆ, 50,000 ರೂಪಾಯಿ ಇದೆ. ಮತ್ತೆ ಅದ್ರ ಜೊತೆಗೆ ದತ್ತು ನೀಡಿದ ನಂತರ ಪಾಲನೆ ಮತ್ತು ಆಪ್ತ ಸಮಾಲೋಚನೆ ಶುಲ್ಕ ಅಂತೇಳಿ ಪ್ರತಿ ತಿಂಗಳಿಗೆ 4 ಬಾರಿ ಮಾಡ್ತಾರೆ, 2,000 ಅಂತ ಅವರು ಶುಲ್ಕವನ್ನು ಭರಿಸಬೇಕಾಗ್ತದೆ. ಇಷ್ಟು ಶುಲ್ಕದ ವಿವರ ಆಗುತ್ತೆ. ಸರಿ, ಈಗ ಈ ಆಯ್ಕೆಯ ವಿಧಾನ ಹೇಗೆ ಈ ಬಗ್ಗೆ ಹೇಳಿ. ಮಗು ಅಂತಂದ್ರೆ ಈಗ ನಮ್ಮಲ್ಲಿ ಬರುವಂತದ್ದು ಅನಾಥ, ನಿರ್ಗತಿಕ ಮತ್ತು ಪರಿತಕ್ತ ಮಕ್ಕಳು ನಮ್ಮಲ್ಲಿ ಇರ್ತಾರೆ, ಅಡಾಪ್ಷನ್ ಸೆಂಟರ್ ಅಲ್ಲಿ ಇರ್ತಾರೆ. ಅಂತಹ ಮಕ್ಕಳ ಎಲ್ಲಾ ಮಾಹಿತಿಯನ್ನು ಸಹಿತವಾಗಿ ಕೇರಿಂಗ್ ವೆಬ್ಸೈಟ್ ಅಲ್ಲಿ ಮಾಹಿತಿಯನ್ನ ನಾವು ಅಪ್ಲೋಡ್ ಮಾಡಿರ್ತೇವೆ. ಈ ಪ್ಯಾಬ್ ಅಂತ ಏನು, ನಾವು ದಂಪತಿಗಳು ಏನ್ ಮಾಡ್ತಾರೆ ಅಂತ ಈ ಕೇರಿಂಗ್ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿರ್ತಾರೆ. ಆ ಅಪ್ಲಿಕೇಶನ್ ಹಾಕಿದಂತ ಸಂದರ್ಭದಲ್ಲಿ ಅವರ ಎಲ್ಲಾ ಎಲಿಜಿಬಿಲಿಟಿ ಪ್ರಕಾರ ಸೀರಿಯಲ್ 1, 2, 3 ಇಂದ ಒಂದಿಷ್ಟು ನಂಬರ್ಸ್ ಗಳಿರ್ತವೆ. ಯಾರು ಫಸ್ಟ್ ಪ್ರಿಫರೆನ್ಸ್ ಬಂದಿರ್ತದೋ ಅವ್ರಿಗೆ ಯಾವ ನಿರೀಕ್ಷಿತ ಪ್ಲೇಸ್ ಅಲ್ಲಿ ಆಯ್ಕೆ ಮಾಡಿರ್ತಾರೋ ಆ ಸೆಂಟರ್ ಅಲ್ಲಿ ಆ ಮಗು ಇತ್ತು ಅಂದ್ರೆ ಅವರಿಗೆ ಅದು ಮ್ಯಾಚ್ ಆಗಿರ್ತದೆ. ಮ್ಯಾಚ್ ಆದಂತ ಸಂದರ್ಭದಲ್ಲಿ ಇವರಿಗೆ ಮಾಹಿತಿಗಳನ್ನು ಕೊಡ್ತಾರೆ. ಈ ಮಾಹಿತಿ ಕೊಟ್ಟ ನಂತರ ಅವರು ಆ ಮಗುವನ್ನ ನೋಡಿ ಅವ್ರಿಗೆ ಮಗು ಇಷ್ಟ ಆಯ್ತು ಅಂತಂದ್ರೆ ಅವರಿಗೆ ಮ್ಯಾಚ್ ಮಾಡಿ ಅವ್ರು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಂದ ಆದೇಶ ಮಾಡಿ ಅವರಿಗೆ ಹಸ್ತಾಂತರ ಮಾಡುವಂತ ಕೆಲಸ ಆಗ್ತದೆ. ಅಂದ್ರೆ ಈಗ ಈ ದತ್ತನ್ನ ತೆಗೆದುಕೊಳ್ಳುವಂತಹದ್ದು ಎನ್ನುವಂತಹದ್ದು ದೀರ್ಘಕಾಲೀನವೋ ಅಥವಾ ಅಲ್ಪಾವಧಿಗೂ ಕೂಡ ಇಂಥ ಒಂದು ವ್ಯವಸ್ಥೆ ಇದೆಯಾ? ಇದರಲ್ಲಿ ಒಂದು ವೇಳೆ ಈಗ ಮಗು ನಮ್ಮ ಸೆಂಟರ್ ಅಲ್ಲಿ 0 ದಿಂದ 6 ವರ್ಷದವರೆಗೆ ಅಡಾಪ್ಷನ್ ಸೆಂಟರ್ ಅಲ್ಲಿ ಇರ್ತದೆ. ಆ ನಂತರದಲ್ಲಿ ನಮ್ಮ ಬಾಲಮಂದಿರ ಅಂತ ಇದೆ, ಬಾಲಮಂದಿರಕ್ಕೆ ಆ ಮಗು ವರ್ಗಾವಣೆ ಆಗ್ತದೆ. ಅಂತ ಸಂದರ್ಭದಲ್ಲಿ ಇದು ಅಡಾಪ್ಷನ್ ಹೋಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಮಗುವಿಗೆ ಕೌಟುಂಬಿಕ ವಾತಾವರಣ ಇಲ್ಲ ಅನ್ನುವ ಕೊರಗ ಆಗಬಾರದು ಅನ್ನೋ ಉದ್ದೇಶದಿಂದ ಅಲ್ಪಾವಧಿ ಮತ್ತೆ ದೀರ್ಘಾವಧಿ ಅವಧಿ ಒಳಗಿಟ್ಟುಕೊಳ್ಳಿಕ್ಕೆ ಪೋಷಕತ್ವ ಯೋಜನೆ ಅಂತ ಇದೆ. ಆ ಪೋಷಕತ್ವ ಯೋಜನೆಯಲ್ಲಿ ಆ ಮಗುವನ್ನ ಈಗ ತಮಗೆ ಮಕ್ಕಳಿಲ್ಲ, ಆ ಕಾರಣಕ್ಕಾಗಿ ಮಗು ಬೇಕು ಅಂತ ಹೇಳಿ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಅಂತಹ ಮಕ್ಕಳನ್ನ ನಮ್ಮಲ್ಲಿ ಯಾರು ಅಡಾಪ್ಷನ್ ಹೋಗಿರುವುದಿಲ್ಲ ಅಂತ ಮಕ್ಕಳನ್ನ ನಾವು ಗುರುತಿಸಿ ಅಲ್ಪಾವಧಿ ಮತ್ತೆ ದೀರ್ಘಾವಧಿ ಅವಧಿಯವರೆಗೆ ನಾವು ಮಕ್ಕಳನ್ನ ಕುಟುಂಬದ ವಾತಾವರಣಕ್ಕೆ ಕಳಿಸ್ತೇವೆ. ಇದೊಂದು ದತ್ತು. ಒಂದ್ ವೇಳೆ ಮಗು ಅದಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಈ ಪೋಷಕತ್ವ ಯೋಜನೆಯಲ್ಲಿಯೂ ಸಹಿತ ನಾವು ನೀಡಬಹುದು. ಈಗ ಅಲ್ಪಾವಧಿಗಂತ ತೆಗೆದುಕೊಂಡವರು ಅದು ದೀರ್ಘಕಾಲೀನ ಅಥವಾ ಶಾಶ್ವತವಾಗಿಯೂ ಕೂಡ ಒಂದು ದತ್ತನ್ನ ಪಡೆಯುವಂತಹ ಅವಕಾಶ ಇದೆ. ಇದರಲ್ಲಿ ಅಲ್ಪಾವಧಿ ಅಂತಂದ್ರೆ ಮಕ್ಕಳ ಕಲ್ಯಾಣ ಸಮಿತಿಯಿಂದ ಆ ಕುಟುಂಬಕ್ಕೆ 1 ವರ್ಷ ಹೆಚ್ಚಿಲ್ಲದಂತಹ ಅವಧಿಗೆ ನಾವು ಆದೇಶ ಮಾಡಿ ಕೊಡ್ತೇವೆ. ಯಾಕೆಂತಂದ್ರೆ ಅದು ಆಲ್ರೆಡಿ ಕೇರಿಂಗ್ ವೆಬ್ಸೈಟ್ ಅಲ್ಲಿ ಮಗುವನ್ನ ಅಪ್ಲೋಡ್ ಮಾಡಿರ್ತೇವೆ. ಆ ಮಾಡಿದಂತ ಸಂದರ್ಭದಲ್ಲಿ ಬೇರೆ ದಂಪತಿಗೆ ಈ ಮಗು ಮ್ಯಾಚ್ ಆದಂತ ಸಂದರ್ಭದಲ್ಲಿ ಆ ಮಗುವನ್ನ ತೆಗೆದು ನಾವು ಆ ದಂಪತಿಗೆ ಅಡಾಪ್ಷನ್ ಮಾಡ್ಕೊಡ್ತೀವಿ. ಸಪೋಸ್ ಆ ಮಗು ಮ್ಯಾಚೇ ಆಗ್ಲಿಲ್ಲ ಅಥವಾ ಆ ಮಗು ದತ್ತ ಪ್ರಕ್ರಿಯೆಗೆ ಒಳಪಡಲಿಲ್ಲ ಅಂತಂದ್ರೆ ಈ ಏನು ಅಲ್ಪಾವಧಿ ಪೋಷಕತ್ವ ಯೋಜನೆ ಅಡಿ ಯಾರು ಅಪ್ಲಿಕೇಶನ್ ಹಾಕಿರ್ತಾರೋ, ಅರ್ಜಿ ಹಾಕಿರ್ತಾರೋ, ಆ ದಂಪತಿಗಳಿಗೆ ಇವರಿಗೆ ಒಂದು ವರ್ಷ ಮೀರದಂತೆ ಒಂದು ಅವಧಿಯಲ್ಲಿ ಕೊಟ್ಟು ಆ ಮಗುವನ್ನ ಅವರ ಹೊಂದಾಣಿಕೆ ನೋಡಿಕೊಂಡು ಒಂದು ವರ್ಷದ ನಂತರ ಅವರಿಗೆ ಹೆಚ್ಚಿನ ಹೊಂದಾಣಿಕೆ ಆಗುವವರೆಗೆ ಆ ಅವಧಿಯನ್ನು ವಿಸ್ತರಿಸ್ತಾರೆ. ಆ ನಂತರ ಅವಧಿಯನ್ನು ವಿಸ್ತರಿಸಿದ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಈ ಮಗುವಿಗೆ ಪೋಸ್ಟ್ ಅಡಾಪ್ಷನ್ ಅಂತ ಮಾಡುವಂತ ಕ್ರಮವೂ ಸಹಿತ ಈ ಪೋಸ್ಟ್ ಕೇರ್ಲಿ ಇದೆ, ಅವರಿಗೆ ಅಡಾಪ್ಷನ್ ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ ಇದರಲ್ಲಿ. ಆಮೇಲೆ ಒಂದು ಸಾರಿ ದತ್ತು ತೆಗೆದುಕೊಂಡ ನಂತರ ಅದರ ಒಂದು ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಬಹುಶಃ ತಗೊಂಡುಕೊಂಡಿರ್ತದೆ, ಅದನ್ನ ಪರಿಶೀಲಿಸುವುದು ಹೇಗೆ ಅಂತ. ಈಗ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಮಗು ಅಡಾಪ್ಷನ್ ಆಗಿದೆ, ಪೋಸ್ಟ್ ಕೇರ್ಲಿ ಹೋಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ತಿಂಗಳಿಗೆ ಅಥವಾ ಮೂರು ತಿಂಗಳಿಗೆ ಒಮ್ಮೆ ಅವರ ಅನುಪಾಲನಾ ವರದಿಯನ್ನ ನಮ್ಮ ಇಲಾಖೆಯಿಂದ ಮಾಡ್ತಾರೆ. ಆ ಮಗು ಕ್ಷೇಮವಾಗಿದೆಯೋ ಅಥವಾ ಆ ಮಗುವಿಗೆ ಹರಾಸ್ಮೆಂಟ್ ಆಗ್ತಾ ಇದೆಯೋ ಅಥವಾ ಅದ್ ಮೂಲಭೂತ ಸೌಕರ್ಯ ಆ ಮಗುವಿಗೆ ಒದಗಿಸ್ತಾ ಇದ್ದಾರೋ, ನಮ್ಮ ಇಲಾಖೆಯನ್ನು ಸಹಿತ ಆ ಮಗುವಿಗೆ ತಿಂಗಳ 5,000 ರೂಪಾಯಿ ಅವರಿಗೆ ಆ ಮಗುವಿಗೆ ಹೋಗ್ಬೇಕು ಅಂತ ಇದೆ. ನಮ್ಮ ಅವಳ ಎಲ್ಲಾ ಮೆಡಿಸಿನ್ ಇರ್ಬೋದು ಪ್ರತಿಯೊಂದು ಕೂಡ ಆ ಮಗುವಿಗೆ ಸಿಗಬೇಕಂತ ಎಲ್ಲಾ ಶಿಕ್ಷಣದ ಬಗ್ಗೆ ಹೌದು ಎಲ್ಲವೂ ಸಹಿತ ಆ ಮಗುವಿಗೆ ಸಿಗುವಂತದ್ದು ಅನುಪಾಲನೆ ಮಾಡುವಂತದ್ದು ನಮ್ಮ ಇಲಾಖೆದಾಗಿರ್ತದೆ. ನಾವು ಅದನ್ನು ಪ್ರತಿ ತಿಂಗಳು ಸಹಿತ ಮಾಡ್ತಾ ಇರ್ತೀವಿ. ಆಮೇಲೆ ಈಗ ಎಷ್ಟು ಸಾರಿ ಏನಾಗ್ತದೆ ದತ್ತು ಕೇಂದ್ರದಿಂದ ದತ್ತು ತೆಗೆದುಕೊಳ್ಳುವ ಬದಲಿಗೆ ಸಂಬಂಧಿಕರಲ್ಲಿ ಒಂದು ಮಗು ಇದೆ ಅಂತಂದ್ರೆ ಅದನ್ನೇ ದತ್ತು ತೆಗೆದುಕೊಳ್ಳುವಂತ ಒಂದು ಯೋಚನೆ ಇರಬಹುದು, ಅದನ್ನ ಪ್ರೊಸೀಜರ್ ಹೇಗೆ ಇದು? ಇದು ಮೊದಲು ಏನಾಗಿತ್ತು ಅಂತಂದ್ರೆ ದತ್ತು ಪ್ರಕ್ರಿಯೆ ಕೋರ್ಟ್ ಅಲ್ಲಿ ಆರ್ಡರ್ ಮಾಡಿಕೊಂಡು ದತ್ತು ಪ್ರಕ್ರಿಯೆ ನಡೀತಿತ್ತು. 2022 ಅಮೆಂಡ್ಮೆಂಟ್ ಅಲ್ಲಿ ಜಿಲ್ಲಾಧಿಕಾರಿಯವರಿಗೆ ಇದರದ್ದು ಆದೇಶವನ್ನ ಮಾಡುವಂತದ್ದು ಮತ್ತೆ ದತ್ತು ಪ್ರಕ್ರಿಯೆ ನಡೆಸುವಂತ ಅಧಿಕಾರ ಕೊಟ್ಟಿದ್ದಾರೆ. ಈ ನೀವು ಕೇಳಿದ್ದು ಹಾಮಾ ಆಕ್ಟ್ ಅಲ್ಲಿ 1956 ಈ ರಿಲೇಷನ್ ಅಲ್ಲಿ ಅಡಾಪ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಇವ್ರೇನ್ ಮಾಡ್ಬೇಕು ಅಂತಂದ್ರೆ ಈ ಹಾಮಾ ಆಕ್ಟ್ ಮತ್ತೆ ಗಾವಾ ಆಕ್ಟ್ ಅಡಿಯಲ್ಲಿ ಇವರು ಕೋರ್ಟಲ್ಲಿ ಅರ್ಜಿ ಹಾಕೊಂಡು ಅಲ್ಲಿಂದ ಆದೇಶ ಪಡ್ಕೊಂಡು ಅವರು ಏನು ಅಡಾಪ್ಷನ್ ಮಾಡ್ಕೊಳ್ಳುವಂತದ್ದು ಅವಕಾಶ ಇದೆ. ಆಮೇಲೆ ಈಗ ಎಷ್ಟು ಸರಿ ಅನಧಿಕೃತವಾಗಿ ಮಗುವನ್ನ ಇಟ್ಕೊಳ್ಳುವಂತಹದ್ದು ಇದು ಕೂಡ ಕಾನೂನಾತ್ಮಕವಾಗಿ ತಪ್ಪು, ಇದಕ್ಕೆ ಯಾವ ರೀತಿ ಒಂದು ಶಿಕ್ಷೆ ಇದೆ? ಇದು ನಮ್ಮಲ್ಲಿ ಈ ಅನಧಿಕೃತವಾಗಿ ಅನ್ನುವಂಥದ್ದು ಕೆಲವರಿಗೆ ಮಾಹಿತಿ ಇಲ್ಲ ಅನಧಿಕೃತ ಅನ್ನು. ನಾವು ಮನೆಯಿಂದ ನಮ್ಮ ಮನೆಯಿಂದ ಅಥವಾ ನಮ್ಮ ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ಮಗುವನ್ನ ಹಸ್ತಾಂತರ ಮಾಡ್ಬಿಡ್ತೀವಿ, ಯಾಕಂತಂದ್ರೆ ನಮ್ಮಲ್ಲಿ ಸಾಕ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದೆಲ್ಲ ಪ್ರಕರಣಗಳು ಇವೆ. ಸೊ ಅಂತ ಸಂದರ್ಭದಲ್ಲಿ ಏನಾಗ್ತದೆ ಕೇಳಿದ್ರೆ ಅನಧಿಕೃತ ಅಂತಂದ್ರೆ ಕೇವಲ ನಮ್ಮ ಬಾಲನ್ಯಾಯ ಕಾಯ್ದೆ ಅಡಿಯಲ್ಲಿ ಮತ್ತು ಈ ದತ್ತು ನಿಯಮಾವಳಿಯಲ್ಲಿ ಮಗುವನ್ನ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಲಾಭದಾಯಕ ಅಥವಾ ಗಿಫ್ಟ್ ಇರ್ಬೋದು ಹಣ ಇರ್ಬೋದು ಯಾವುದೇ ರೀತಿಯ ನಮಗೆ ಬೆನಿಫಿಟ್ ಆಗುವಂತ ಯಾವುದೇ ಹಣದ ವ್ಯವಹಾರಗಳು ಸಹಿತ ಎಟಿಯಲ್ಲಿ ಮಾಡಬಾರದು ಅಂತ ಇದೆ. ಅನಾಥ ಪರಿತ್ಯಕ್ತ ಮತ್ತೆ ಬಿಟ್ಟುಕೊಟ್ಟಂತ ಮಕ್ಕಳನ್ನ ಯಾರು ಕೂಡ ಪರಭಾರೆ ಮಾಡಬಾರದು, ಪರಭಾರೆ ಮಾಡುವಂತ ಸಂದರ್ಭದಲ್ಲಿ ಇದು ಯಾವುದೇ ರೀತಿಯಾದಂತಹ ವ್ಯವಹಾರಗಳು ನಡೀಬಾರದು ಅಂತ ಹೇಳಿ ಬಾಲನ್ಯಾಯ ಕಾಯ್ದೆ 80 ಹೇಳ್ತದೆ. ಒಂದು ವೇಳೆ ಆ ರೀತಿ ಮಾಡಿದ್ರೆ 81 ಒಬ್ಬ ವ್ಯಕ್ತಿಗೆ 5 ವರ್ಷವರೆಗೆ ಮತ್ತು ವಿಸ್ತರಿಸಬಹುದಂತ ಶಿಕ್ಷೆ ಇದೆ, 1,00,000 ರೂಪಾಯಿ ದಂಡ ಇದೆ. ಮತ್ತೆ ಅದ್ರ ಜೊತೆಗೆ ಈ ಮಗುವನ್ನ ಪರಭಾರೆ ಮಾಡ್ಲಿಕ್ಕೆ ಸಹಾಯ ಮಾಡದಂತ ಅಥವಾ ಅವರಿಗೆ ನೆರವಾದಂತ ಹಾಸ್ಪಿಟಲ್ ಅವರು ಇರ್ಬೋದು ಅಥವಾ ನರ್ಸಿಂಗ್ ಹೋಮ್ಗಳಿರ್ಬೋದು ಮತ್ತು ಏನೋ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತ ಜವಾಬ್ದಾರಿಯುತ ವ್ಯಕ್ತಿ ಇರ್ಬೋದು ಅವರಿಗೆ ಅದರಲ್ಲಿ ಭಾಗಿಯಾದ್ರೆ 3 ವರ್ಷ ಕಡಿಮೆ ಇಲ್ಲಂತ 7 ವರ್ಷದವರೆಗೂ ಸಹಿತ ಶಿಕ್ಷೆ ಇದೆ ಮತ್ತೆ 1,00,000 ರೂಪಾಯಿ ದಂಡ ಇದೆ ಅನ್ನೋದು ಈ ಬಾಲನ್ಯಾಯ ಕಾಯ್ದೆ 81 ಹೇಳ್ತದೆ. ಈಗ ಅನಾಮಧೇಯ ಮಗು ಅದರ ಒಂದು ಜನನ ಪ್ರಮಾಣ ಪತ್ರವನ್ನು ಪಡಿಬೇಕು ಅಂದ್ರೆ ಹೇಗೆ? ಮಗು ಎಲ್ಲೋ ಒಂದು ಬೀದಿಯಲ್ಲೋ ಅಥವಾ ಒಂದು ಚರಂಡಿಯಲ್ಲೋ ಅಥವಾ ಒಂದು ಯಾವುದೋ ಒಂದು ಸಂರಕ್ಷಣೆ ಬಂದಿರ್ತದೆ ಅಂತ ಸಂದರ್ಭದಲ್ಲಿ ಆ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮ ಇಲಾಖೆದಾಗಿರ್ತದೆ. ಈಗ ಉದಾಹರಣೆಗೆ ಅಡಾಪ್ಷನ್ ಸೆಂಟರ್ಗೆ ಒಂದು ಮಗು ಸಿಕ್ಕಿದೆ, ಅಡಾಪ್ಷನ್ ಸೆಂಟರ್ಗೆ ಹೋಗಿದೆ. ಹೋದಂತ ಸಂದರ್ಭದಲ್ಲಿ ಅಲ್ಲಿಯ ಮುಖ್ಯಸ್ಥರು ಇದರ ಪಾಲನೆ ಪೋಷಣೆ ರಕ್ಷಣೆಗೆ ಸಂಬಂಧಪಟ್ಟಂತ ವ್ಯಕ್ತಿಗಳಾಗಿರ್ತಾರೆ. ಅವರ ಹೆಸರಿನಲ್ಲಿ ಸಂಬಂಧಪಟ್ಟ ಪುರಸಭೆಗೆ ಅಥವಾ ನಾವು ನಗರಸಭೆ ಪುರಸಭೆ ಅಥವಾ ಹಾಸ್ಪಿಟಲ್ ಪಂಚಾಯತಿ ಹಾಸ್ಪಿಟಲ್ ಗ್ರಾಮ ಪಂಚಾಯತಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇಂತ ಡೇಟ್ ಅಥವಾ ಇಂತ ಇದರಲ್ಲಿ ಸಿಕ್ಕಿದೆ ಇದಕ್ಕೆ ಸಂಬಂಧಪಟ್ಟಂತ ಜನ್ಮ ದಾಖಲೆಯನ್ನ ನೀಡಿ ಅಂತ ಹೇಳಿದ್ರೆ ನಾವು ಅದಕ್ಕೆಲ್ಲ ಅಫಿಡವಿಟ್ ಕೊಟ್ಟು ಆ ನಂತರ ಅವರು ಅವರ ಪ್ರೊಸೀಜರ್ ಅನ್ನ ಮಾಡಿ ನಮ್ಗೆ ಆ ಮಗುವಿಗೆ ಜನ್ಮ ದಾಖಲೆಯನ್ನ ನೀಡುವಂತ ಕ್ರಮ ಇದೆ. ನಿಖರವಾಗಿರ್ತದೆ ನಿಖರ ಅಂತಂದ್ರೆ ಆ ಇವತ್ತು ಸಿಕ್ಕಿದ್ರೆ ಇವತ್ತು ನಾವು ಮಾಹಿತಿಯನ್ನ ಕೊಡ್ತೀವಿ ಇಂತ ಮಗು ಹಿಂಗ್ ಬಂದಿದೆ ಅದಕ್ಕೆಲ್ಲ ನಾವು ಏನ್ ಮಾಡ್ತೀವಿ ಕಂದ್ರೆ ಅವರ ತಂದೆ ತಾಯಿಯನ್ನ ಹುಡುಕುವಂತ ಪ್ರಯತ್ನ ಮಾಡ್ತೀವಿ, ಪೇಪರ್ ಗಳಲ್ಲೆಲ್ಲ ಹಾಕ್ತಿವಿ ಇಂತ ಮಗು ಸಿಕ್ಕಿದೆ ಹೀಗೆ ಅಂತ ಹೇಳಿ. ಸಪೋಸ್ ಅವ್ರು ಬರ್ಲಿಲ್ಲ ಅಂತಂದ್ರೆ ನಾವು ಈ ಕ್ರಮ ಮಾಡಿ ನಮ್ಮ ಕೇರಿಂಗ್ ವೆಬ್ಸೈಟ್ ಅಲ್ಲಿ ನಾವು ಆ ಮಗುವನ್ನ ಅಪ್ಲೋಡ್ ಮಾಡ್ಲೇಬೇಕಾಗ್ತದೆ, ನಾವು ತುರ್ತಾಗಿ ಆ ಕ್ರಮವನ್ನು ವಹಿಸ್ತೀವಿ. ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರಿಸ್ಥಿತಿ ಹೇಗಿದೆ? ಈಗ ಈ ಅನಾಥ ಮಕ್ಕಳು ಅಥವಾ ಪಾಲಕರು ಇಲ್ಲದಂತಹ ಮಕ್ಕಳು ಎಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದ್ದಾರೆ ಮತ್ತೆ ಇದರ ನಿರ್ವಹಣೆ ಎಲ್ಲ ಹೇಗೆ? ಸರ್, ಈಗ ಪಾಲಕರು ಇಲ್ಲ ಅನ್ನೋದಕ್ಕಿಂತ ಪರಿತ್ಯಕ್ತ ಮಕ್ಕಳು. ಈಗ ಉದಾಹರಣೆಗೆ ನಮ್ಮ ಈ ಪೋಕ್ಸೋ ಪ್ರಕರಣಗಳಲ್ಲಿ ಬಾಲ ಗರ್ಭಿಣಿಯರಾಗಿರೋದ್ರಿಂದ ಆ ಮಕ್ಕಳು ಮನೆಗೆ ತಗೊಂಡು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಫ್ಯಾಮಿಲಿ. ಇದೇ ಒಂದು ಮಗು, ಇದಕ್ಕೊಂದು ಮಗು ಆದ್ರೆ ಸಮಾಜದಲ್ಲಿ ಬೇರೆ ರೀತಿಯ ಸಂದೇಶಗಳು ಹೋಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ಮಗುವನ್ನ ನಮ್ಗೆ ಸರೆಂಡರ್ ಮಾಡ್ತಾರೆ. ಆ ಸರೆಂಡರ್ ಮಾಡಿದಂತ ಆ ಮಗುವನ್ನ ನಾವು 0-6 ವರ್ಷದವರೆಗೆ ಅಡಾಪ್ಷನ್ ಅಥವಾ ದತ್ತು ಸ್ವೀಕಾರ ಕೇಂದ್ರದಲ್ಲಿ ಅವರು ಪಾಲನೆ ಪೋಷಣೆ ಮಾಡ್ತೀವಿ ನಾವು. ಆ ನಂತರ ನಮ್ಮ ಬಾಲಮಂದಿರಕ್ಕೆ ಬರ್ತದೆ. ಹೆಚ್ಚಿನ ಪಕ್ಷ ನಾವು ಇವರಿಗೆ ಏನ್ ಮಾಡ್ತೀವಿ, ಪಾಲಕರ ಮನೆಗೆ ರಿಹಾಬಿಟೇಷನ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅಂತ ಒಂದು ವೇಳೆ ಮನೆ ಪಾಲಕರು ಕರ್ಕೊಂಡು ಹೋಗೋದಿಲ್ಲ ಅಂತಂದ್ರೆ ನಮ್ಮ ಸಂಸ್ಥೆಯಲ್ಲಿ ಇಟ್ಟು 18 ವರ್ಷದವರೆಗೆ ನಾವು ಪಾಲನೆ ಪೋಷಣೆ ರಕ್ಷಣೆಯನ್ನು ಮಾಡ್ತೀವಿ. ನಮ್ಮಲ್ಲಿ ಅಂತ ಪ್ರಕರಣಗಳು ತುಂಬಾ ಕಡಿಮೆ ಇದೆ. ಆದ್ರೂ ಸಹಿತ ಕೆಲವೊಂದು ಎಲ್ಲೆಲ್ಲೋ ಈ ಪೋಕ್ಸೋ ಪ್ರಕರಣಗಳಲ್ಲಿ ಬಂದಂತ ಸಂದರ್ಭದಲ್ಲಿ ಈ ರೀತಿಯ ವ್ಯವಸ್ಥೆಗಳನ್ನು ನಾವು ಕೈಗೊಳ್ಬೇಕಾಗ್ತದೆ. ನಿಜವಾದ ಪಾಲಕರೇ ಆಗಿದ್ರೂ ಕೂಡ ಅವರು ಈ ಮಗು ನಮಗೆ ಬೇಡ ಅಂತ ಹೇಳುವ ಸಾಧ್ಯತೆ ಇದೆಯಾ? ಇದೆ ಸರ್, ಇದೆ. ಈ ಪೋಕ್ಸೋ ಪ್ರಕರಣದಲ್ಲಿ ಆಗುವಂತದ್ದು ಇದೇ ಇದು. ಹಾಗಾಗಿ ನಮಗೆ ಬೇಡ ಅಂತಾನೆ ಹೇಳ್ತಾರೆ, ಕೆಲವೊಬ್ರು ಮಗುವನ್ನ ತಗೊಂಡು ಹೋಗ್ತಾರೆ. ಆಮೇಲೆ ಈಗ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ, ಎಲ್ಲೆಲ್ಲೋ ಇದರ ಬ್ರಾಂಚಸ್ ಏನಾದ್ರು ಇದೆಯಾ, ಹೇಗೆ? ಸರ್, ಇದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳು ಜಿಲ್ಲೆಯಲ್ಲಿ ಒಂದೇ ಇದೆ. ಇದು ತಾಲೂಕು ಮಟ್ಟದಲ್ಲಿ ತಾಲೂಕು ಮಕ್ಕಳ ರಕ್ಷಣಾಧಿಕಾರಿಗಳು ಅಂತ ಇರ್ತಾರೆ, ಸಿಡಿಪಿ ಅವರು. ತಮ್ಗೆ ಗೊತ್ತಿರುವ ಹಾಗೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಅಂತ ಇದ್ದವರು, ಅವರಿಗೆ ನಾವು ತಾಲೂಕು ಮಕ್ಕಳ ರಕ್ಷಣಾಧಿಕಾರಿಗಳಂತ ಮಾಡಿದ್ದೇವೆ ನಮ್ಮ ಇಲಾಖೆಯಿಂದ. ಅವರು ಈ ಮಕ್ಕಳಿಗೆ ಪಾಲನೆ ಪೋಷಣೆ ರಕ್ಷಣೆಗೆ ಸಂಬಂಧಪಟ್ಟಂತ ಮಕ್ಕಳು ಯಾರೇ ಇರಬಹುದು ಅಥವಾ ಎಲ್ಲಾ ಇಲಾಖೆಯವರು ಸಹಿತ ಈ ಮಕ್ಕಳ ರಕ್ಷಣಾ ನಿರ್ದೇಶನಾಲಯಕ್ಕೆ ಅಥವಾ ಈ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಎಲ್ಲಾ ಸ್ಟೇಕ್ ಹೋಲ್ಡರ್ ಇರ್ತಾರೆ. ಸೊ ಅವ್ರು ಎಲ್ಲಾ ಯಾವುದೇ ರೀತಿಯ ಮಕ್ಕಳು ಕಂಡು ಬಂದ್ರು, ಆ ರೀತಿಯ ರಕ್ಷಣೆಗೆ ಬೇಕು ಅಂತ ಕಂಡು ಬಂದ್ರು ಸಹಿತ ನಮ್ಮ ಇಲಾಖೆಗೆ ತಿಳಿಸ್ತಾರೆ. ಅಂತ ಮಕ್ಕಳು ಕಂಡು ಬಂದ್ರೆ ನಾವು ಕೂಡಲೇ ಆ ಮಗುವನ್ನ ರಕ್ಷಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಏಜ್ ಈಗ 0-6 ವರ್ಷ ಆದ್ರೆ ಅಡಾಪ್ಷನ್ ಸೆಂಟರ್ ಅಲ್ಲಿ ಇರ್ತೀವಿ, 6-18 ವರ್ಷ ಆದ್ರೆ ನಮ್ಮ ಬಾಲಮಂದಿರದಲ್ಲಿ ಇರ್ತೀವಿ. ಆ ರೀತಿ ಇಟ್ಟು ಅವರಿಗೆ ಪಾಲನೆ ಪೋಷಣೆ ರಕ್ಷಣೆಯನ್ನ ಮಾಡುವಂತ ಕೆಲಸ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಾಡ್ತಾ ಇದೆ. ಮತ್ತೆ ಮಕ್ಕಳ ಸಂಬಂಧಪಟ್ಟಂತ ಕಾಯ್ದೆ ಕಾನೂನುಗಳ ಬಗ್ಗೆ ಎಲ್ಲ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಗಳು, ಅರಿವು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಬಹುಶಃ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ನಲ್ಲಿ ಸೂಚನಾ ಫಲಕಗಳು ಇರ್ತವಲ್ಲ, ಅಲ್ಲಿಯೂ ಕೂಡ ಇಂಥ ಒಂದು ಪೋಕ್ಸೋ ಕಾಯ್ದೆ ಅಥವಾ ಬೇರೆ ಬೇರೆ ದತ್ತು ಸ್ವೀಕಾರ ಮಾಡುವಂತಹದ್ದಾಗಬಹುದು, ಇದೆಲ್ಲದಕ್ಕೂ ಕೂಡ ಮಾಹಿತಿಯನ್ನು ಹಾಕಬಹುದು. ಹೌದು ಸರ್, ಹಾಕಬಹುದು. ನಾವು ಈಗಾಗಲೇ ಎಲ್ಲಾ ಇಲಾಖೆಗಳಿಗೂ ಸಹಿತ 1098 ಚೈಲ್ಡ್ ಹೆಲ್ಪ್ ಲೈನ್ ಅಂತ ನಾವು ಡಿಸ್ಪ್ಲೇ ಮಾಡಿದೀವಿ. ಮತ್ತೆ ಕೆಲವೊಂದು ಹಾಸ್ಪಿಟಲ್ಗಳು ಸಹಿತ ಈ ದತ್ತು ಸಂಬಂಧಪಟ್ಟ ಹಾಗೆ ಮಮತೆಯ ತೊಟ್ಟಲು ಅಂತ ಇದೆ, ಎಲ್ಲೆಲ್ಲೋ ಮಗುವನ್ನ ಬಿಸಾಡಬೇಡಿ, ನೀವು ಇಂತಹ ತೊಟ್ಟಲಲ್ಲಿ ತಂದು ಹಾಕಿದ್ರೆ ಅದನ್ನ ನಾವು ಸರ್ಕಾರಕ್ಕೆ ತಗೊಂಡು ಕಾನೂನಾತ್ಮಕವಾಗಿ ಕುಟುಂಬದಲ್ಲಿ ಮಗು ಇಲ್ಲದಿದ್ದವರಿಗೆ ಮಗುವನ್ನ ನಾವು ಅವ್ರಿಗೆ ಕೊಡ್ತೀವಿ ಅನ್ನುವಂತ ಮೆಸೇಜ್ ಅನ್ನ ಇಟ್ಟು ಮಮತೆಯ ತೊಟ್ಟಲನ್ನ ಹಾಕಿದೇವೆ. ಹಾಸ್ಪಿಟಲ್ ಅಲ್ಲೂ ಸಹಿತ ಹಾಸ್ಪಿಟಲ್ ಮತ್ತೆ ಇಲಾಖೆಯ ಮುಂಭಾಗದಲ್ಲೂ ಇಡ್ತೇವೆ, ಬೇಡದೆ ಹೋದವರು ಅಲ್ಲಿ ತಂದು ಮಗುವನ್ನ ಇಡ್ತಾರೆ. 1098 1098 ಅಥವಾ ಲ್ಯಾಂಡ್ ಲೈನ್ 0838-22-02-82 0838-22-02-82 ಈ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿದ್ರೆ ಹೆಚ್ಚಿನ ವಿವರನ್ನ ಪಡ್ಕೊಳ್ಬಹುದು. ಬಹಳ ಸಂತೋಷ ಮಹೇಶ್ ಮುಕ್ರಿಯವರೇ. ವಿಶೇಷ ದತ್ತು ಮಾಸಾಚರಣೆಯ ಒಂದು ಮಹತ್ವ ಏನು ಹಾಗೂ ಜಿಲ್ಲೆಯಾದ್ಯಂತ ಜನಜಾಗೃತಿಯನ್ನ ಯಾವ ರೀತಿ ಮೂಡಿಸಲಾಗ್ತಾ ಇದೆ, ದತ್ತು ತೆಗೆದುಕೊಳ್ಳುವಂತಹದ್ದು ಹಾಗೂ ಪಾಲಕರ ಒಂದು ಕರ್ತವ್ಯ ಏನು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ದತ್ತು ಸ್ವೀಕಾರ ಜಾಗೃತಿ ಮಾಸಾಚರಣೆಯ ಕುರಿತು ಕಾರವಾರ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾ ಅಧಿಕಾರಿ ಮಹೇಶ್ ಮುಕ್ರಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಈ ಮುಂದೆ ಕೇಳಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮಾಹಿತಿ. ಜಾಯಿಕಾಯಿ ಎನ್ನುವಂತಹದ್ದು ವಾರ್ಷಿಕ ಇಳುವರಿ ನೀಡುವಂತಹ ಒಂದು ಸಂಬಾರ ಬೆಳೆ. ಇದಕ್ಕೆ ಆರ್ಥಿಕವಾಗಿ ಹಾಗೂ ಔಷಧೀಯವಾಗಿಯೂ ಕೂಡ ಪ್ರಾಮುಖ್ಯತೆ ಇದೆ. ಜಾಯಿಕಾಯಿಯ ಮೂಲ ಪ್ರದೇಶ ಇಂಡೋನೇಷ್ಯಾದ ಮಧುಕಾಸ್ ಎನ್ನುವಂತಹ ದ್ವೀಪ. ಇದು ಭಾರತಕ್ಕೆ ಬಂದಿದ್ದು 18ನೇ ಶತಮಾನದಲ್ಲಿ. ನಮ್ಮ ದೇಶದಲ್ಲಿ ಕೇರಳ, ತಮಿಳುನಾಡು, ಕರ್ನಾಟಕ ಹಾಗೂ ಮಹಾರಾಷ್ಟ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಇವುಗಳನ್ನು ಬೆಳೆಯಲಾಗ್ತಾ ಇದೆ. ಇಂಡೋನೇಷ್ಯಾ ಹಾಗೂ ಗ್ರೆನೇಡಾದಿಂದ ಹೆಚ್ಚಿನ ಪ್ರಮಾಣದ ಜಾಯಿಕಾಯಿ ಹಾಗೂ ಜಾಪತ್ರಿ ರಫ್ತು ನಡೀತಾ ಇದೆ. ಎಲೆಗಳ ಗೊಂಚಲಿನಿಂದ ಕೂಡಿರುವ ಜಾಯಿಕಾಯಿ ಗಿಡ ಸದಾ ಹಸಿರಿನಿಂದ ಕೂಡಿದ್ದು 20 ಮೀಟರ್ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಎತ್ತರಕ್ಕೆ ಬೆಳೀತದೆ. ಇದರ ಮರಗಳು ಪ್ರತ್ಯೇಕವಾಗಿ ಗಂಡು ಮತ್ತು ಹೆಣ್ಣು ಹೂಗಳನ್ನು ಬಿಡುತ್ತದೆ. ಎರಡೂ ತರಹದ ಹೂಗಳನ್ನು ಬಿಡುವಂತಹ ದ್ವಿಲಿಂಗಿ ಗಿಡಗಳನ್ನು ಕೂಡ ಕಾಣಬಹುದು. ಕಾಂಡದಿಂದ ಎಲೆ ಹುಟ್ಟುವ ಸಂದಿಯಲ್ಲಿ ಹೆಣ್ಣು ಹೂಗಳು ಕಾಣಸಿಗ್ತವೆ. ಗಂಡು ಹೂಗಳು 3 ಅಥವಾ ಅದಕ್ಕಿಂತ ಹೆಚ್ಚಿನ ಹೂಗಳ ಗೊಂಚಲಿನೊಂದಿಗೆ ಗಮನ ಸೆಳೆಯುತ್ತವೆ. ಗಾಳಿ ಹಾಗೂ ಕೀಟಗಳಿಂದ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತದೆ. ಹಣ್ಣುಗಳು ದುಂಡಗೆ ಅಥವಾ ಕೊಂಚ ಮೊಟ್ಟೆಯ ಆಕಾರದಲ್ಲಿರುತ್ತವೆ. ತೆಳು ಹಳದಿ ಬಣ್ಣದ ಹಣ್ಣುಗಳ ಮಧ್ಯಭಾಗಕ್ಕೆ ಚಿಕ್ಕ ಗೆರೆ ಕಾಣಿಸುತ್ತದೆ. ಜಾಯಿಕಾಯಿ ಎರಡು ತರಹ ಮಸಾಲೆ ಪದಾರ್ಥಗಳನ್ನು ಒಳಗೊಂಡಿರುತ್ತದೆ. ಒಣಗಿರುವ ಬೀಜವಾದ ಜಾಯಿಕಾಯಿ ಮತ್ತು ಒಣಗಿರುವ ಜಾಪತ್ರೆಯನ್ನು ಅಡುಗೆಗಾಗಿ ಹಾಗೂ ಸುವಾಸನೆ ಕೊಡುವ ವಸ್ತುವಾಗಿ ಉಪಯೋಗಿಸಲಾಗುತ್ತದೆ. ಜಾಯಿಕಾಯಿ ಹಾಗೂ ಜಾಪತ್ರೆ ಹಾಗೂ ಔಷಧೀಯ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಕೆಯಾಗುತ್ತದೆ. ಒಗರು ರುಚಿ ಇರುವ ಇದನ್ನು ಕಷಾಯ ತಯಾರಿಕೆಯಲ್ಲೂ ಕೂಡ ಬಳಸಬಹುದು. ಅತಿಸಾರ, ಹೊಟ್ಟೆನೋವು, ಪಿತ್ತ, ವಾಕರಿಕೆ, ಮಲೇರಿಯಾ ನಿವಾರಣಾ ಔಷಧಿಯಾಗಿ ಜಾಯಿಕಾಯಿಯನ್ನು ಉಪಯೋಗಿಸಲಾಗುತ್ತದೆ. ಜಾಪತ್ರೆಯನ್ನು ಪುಲಾವು, ಬಿರಿಯಾನಿಯಂತಹ ಅಡುಗೆ ಪದಾರ್ಥಗಳ ತಯಾರಿಯಲ್ಲಿ ಬಳಸಲಾಗುತ್ತದೆ. ಇದನ್ನು ರಾಜ್ಯದ ಕರಾವಳಿ ಹಾಗೂ ಘಟ್ಟ ಪ್ರದೇಶಗಳಲ್ಲಿ ಅಡಿಕೆ, ತೆಂಗು ಬೆಳೆಯ ಜೊತೆಗೆ ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ಹೆಚ್ಚು ಸಾವಯವ ವಸ್ತುಗಳಿಂದ ಕೂಡಿರುವಂತಹ ಮಣ್ಣು ಹಾಗೂ ನದಿ ತೀರದ ಜೇಡಿ ಗೋಡು ಮಣ್ಣು, ಮರಳು ಗೋಡು ಮಣ್ಣು ಅಥವಾ ಜಮ್ಮಿಟ್ಟಿಗೆ ಮಣ್ಣು ಜಾಯಿಕಾಯಿ ಕೃಷಿಗೆ ಹೆಚ್ಚು ಉತ್ತಮ. ಅತಿಯಾಗಿ ಒಣಗುವ ಹಾಗೂ ಜೌಗು ಮಣ್ಣುಗಳು ಸೂಕ್ತವಲ್ಲ. ತೇವಾಂಶವನ್ನು ಹೊಂದಿರುವಂತಹ ಪ್ರದೇಶ ಹಾಗೂ ವಾರ್ಷಿಕವಾಗಿ 1500 ರಿಂದ 3000 ಮಿಲಿಮೀಟರ್ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಈ ಬೆಳೆಯನ್ನು ಲಾಭದಾಯಕವಾಗಿ ಬೆಳೆಯಬಹುದು. ನಾಟಿ ಮಾಡುವುದಕ್ಕೆ ಜೂನ್ ಜುಲೈ ತಿಂಗಳುಗಳು ಸೂಕ್ತವಾದಂತಹ ಸಮಯ. ಸಸ್ಯಾಭಿವೃದ್ಧಿಯನ್ನು ಬೀಜದಿಂದ ಹಾಗೂ ಕಸಿ ಕಟ್ಟುವ ಮೂಲಕ ಅಭಿವೃದ್ಧಿ ಮಾಡಬಹುದು. ಸಸಿಗಳನ್ನು ಮಡಿಯಲ್ಲಿ ಬಿತ್ತನೆ ಮಾಡಿ ಜಾಯಿಕಾಯಿಯನ್ನು ಬೀಜದಿಂದ ವಂಶಾಭಿವೃದ್ಧಿ ಮಾಡಬಹುದು. ಮಾಗಿದ ಹಣ್ಣುಗಳನ್ನು ಮೊದಲು ಸಂಗ್ರಹಿಸಬೇಕು. ಬೀಜದ ಹೊರಗಿನ ಕವಚ ಹಾಗೂ ಪತ್ರೆಯನ್ನು ಕೂಡಲೇ ಪ್ರತ್ಯೇಕಿಸಬೇಕು ಹಾಗೂ ಬೀಜವನ್ನು ಬಿತ್ತನೆ ಮಾಡಬೇಕು. ಯಾವುದೇ ಕಾರಣಕ್ಕಾಗಿ ಬಿತ್ತನೆ ಮಾಡುವುದಕ್ಕೆ ತಡ ಮಾಡಬಾರದು. ಮಣ್ಣಿನಲ್ಲಿ ತುಂಬಿರುವಂತಹ ಬುಟ್ಟಿಗಳಲ್ಲಿ ಅವುಗಳನ್ನು ಸಂರಕ್ಷಿಸಿ ಇಡಬೇಕು. ತಂಪಾದ ಹಾಗೂ ನೆರಳಿನಲ್ಲಿ ಇರುವಂತಹ ಪ್ರದೇಶಗಳಲ್ಲಿ ಸುಮಾರು ಅನುಕೂಲಕ್ಕೆ ತಕ್ಕಷ್ಟು ಉದ್ದ ಇರುವಂತಹ ಸಸಿ ಮಡಿಗಳನ್ನು ಸಿದ್ಧಗೊಳಿಸಬೇಕು. ಮಣ್ಣು ಮತ್ತು ಮರಗಳನ್ನು ಮಿಶ್ರಣ ಮಾಡಿ ಹಾಕಬೇಕು. ಅನಂತರ ಸುಮಾರು 2.5 ಸೆಂಟಿಮೀಟರ್ ಆಳ ಹಾಗೂ 15 ಸೆಂಟಿಮೀಟರ್ ಅಂತರದಲ್ಲಿ ಬೀಜವನ್ನು ಬಿತ್ತಬೇಕು. ಬೀಜಗಳು ಚೆನ್ನಾಗಿ ಮೊಳಕೆಯೊಡಿಬೇಕಿದ್ರೆ ತಪ್ಪದೆ ನೀರನ್ನು ಒದಗಿಸ್ತಾ ಇರಬೇಕು. ಸುಮಾರು 30ನೇ ದಿನದಿಂದ ಬೀಜಗಳು ಮೊಳಕೆಯೊಡಿಯುವುದಕ್ಕೆ ಪ್ರಾರಂಭಿಸಿ 90 ದಿವಸಗಳವರೆಗೆ ಬೀಜಗಳು ಮೊಳೆಯುತ್ತವೆ. ಸಸಿಗಳು 6 ತಿಂಗಳು ಬೆಳೆದಾಗ ಅವುಗಳನ್ನು ಮಣ್ಣು, ಮರಳು ಹಾಗೂ ಕೊಟ್ಟಿಗೆ ಗೊಬ್ಬರ 3:3:1 ಪ್ರಮಾಣದಲ್ಲಿ ಇರುವಂತಹ ಮಿಶ್ರಣದಿಂದ ತುಂಬಿದ ಪಾಲಿಥಿನ್ ಚೀಲ ಇಲ್ಲವೇ ಕುಂಡಗಳಲ್ಲಿ ವರ್ಗಾಯಿಸಬೇಕು. ಕೊಟ್ಟಿಗೆ ಗೊಬ್ಬರದ ಸಮ ಪ್ರಮಾಣದಲ್ಲಿ ಮೀನಿನ ಗೊಬ್ಬರವನ್ನು ಕೂಡ ಮಿಶ್ರಣ ಮಾಡಬೇಕು. ಸಸಿಗಳು ಸುಮಾರು 6 ತಿಂಗಳಲ್ಲಿ ನಾಟಿ ಮಾಡುವುದಕ್ಕೆ ಸಿದ್ಧವಾಗುತ್ತವೆ. ಹಾಗೆಯೇ ನಿರ್ಲಿಂಗ ರೀತಿಯಲ್ಲಿ ಅಥವಾ ಕಸಿ ಮಾಡುವುದರ ವಿಧಾನದಿಂದಲೂ ಕೂಡ ಸಸ್ಯಾಭಿವೃದ್ಧಿಯನ್ನು ಮಾಡಿ ನಾಟಿಗೆ ಬಳಸಬಹುದು. 12 ತಿಂಗಳ ಕಸಿ ಗಿಡಗಳನ್ನು ನಾಟಿಗೆ ಉಪಯೋಗಿಸಬೇಕು. ಜಾಯಿಕಾಯಿ ಗಿಡಗಳ ಪ್ರಾರಂಭಿಕ ಬೆಳವಣಿಗೆ ಬಹಳ ನಿಧಾನವಾಗಿರುತ್ತದೆ. ಸಾಕಷ್ಟು ಮುಂಚಿತವಾಗಿ ಬಾಗೆ, ಹಾಲ್ವಾಣದಂತಹ ಮರಗಳ ಸಸಿಗಳನ್ನು ನೆಟ್ಟು ನೆರಳನ್ನು ಒದಗಿಸಬೇಕಾಗುತ್ತದೆ. ಜಾಯಿಕಾಯಿಯನ್ನು ತೆಂಗು ಹಾಗೂ ಅಡಿಕೆ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ಮುಂಗಾರು ಮಳೆಯ ಪ್ರಾರಂಭದಲ್ಲಿ ನಾಟಿಯನ್ನು ಮಾಡಬೇಕು. ಸುಮಾರು 3 ಘನ ಅಡಿ ಅಳತೆಯ ಗುಂಡಿಗಳನ್ನು ತೋಡಿ ಅದರಲ್ಲಿ ಸಮ ಪ್ರಮಾಣದ ಗೊಬ್ಬರ, ಮರಳು ಹಾಗೂ ಮಣ್ಣನ್ನು ಮಿಶ್ರಣ ಮಾಡಿ ತುಂಬಬೇಕು. ನಂತರ ಗಿಡವನ್ನು ನಾಟಿ ಮಾಡಬೇಕು. ಪ್ರತಿ 20 ಹೆಣ್ಣು ಗಿಡಗಳಿಗೆ 1 ಗಂಡು ಗಿಡಗಳನ್ನು ನಾಟಿ ಮಾಡಬೇಕಾಗ್ತದೆ. ಈ ಬೆಳೆಯಲ್ಲಿ ಸುಮಾರು 50%ಗಂಡು ಹಾಗೂ 50%ಹೆಣ್ಣು ಗಿಡಗಳು ಬರುವ ಸಾಧ್ಯತೆ ಇರುತ್ತದೆ. ಜಾಯಿಕಾಯಿಯು ಸಾಮಾನ್ಯವಾಗಿ ನಾಟಿ ಮಾಡಿದ 7ರಿಂದ 8ನೇ ವರ್ಷಕ್ಕೆ ಹಣ್ಣನ್ನು ಬಿಡುವುದಕ್ಕೆ ಪ್ರಾರಂಭಿಸುತ್ತದೆ. ಆದರೆ ಕಸಿ ಮಾಡಿದ ಗಿಡಗಳು 3-4ನೇ ವರ್ಷಗಳಲ್ಲಿ ಇಳುವರಿಯನ್ನು ನೀಡುತ್ತವೆ. ವರ್ಷದ ಎಲ್ಲ ಸಮಯದಲ್ಲೂ ಜಾಯಿಕಾಯಿ ಗಿಡದಲ್ಲಿ ಹಣ್ಣುಗಳು ಇರುತ್ತವೆ. ಆದರೆ ಹೆಚ್ಚಿನ ಅವಧಿ ಅಂತಂದರೆ ಜೂನ್ನಿಂದ ಆಗಸ್ಟ್ವರೆಗೆ. ಹೂವಿನ ಹಂತದಿಂದ ಹಣ್ಣಾಗಿ ಕೊಯ್ಲಿಗೆ ಬರುವುದಕ್ಕೆ ಸುಮಾರು 9 ತಿಂಗಳು ಬೇಕಾಗ್ತದೆ. ಪೂರ್ತಿಯಾಗಿ ಒಡೆದು ತೆರೆದುಕೊಂಡಂತಹ ಹಣ್ಣುಗಳನ್ನು ಕೊಯ್ಲು ಮಾಡಬೇಕು ಅಥವಾ ಬಿದ್ದಂತಹ ಹಣ್ಣುಗಳನ್ನು ಹೆಕ್ಕಿ ತೆಗೆಯಬಹುದು. ಬಣ್ಣದ ರೆಕ್ಕೆಯಂತಿರುವ ಪತ್ರೆಗಳನ್ನು ಬೇರ್ಪಡಿಸಿ ಈ ಪತ್ರೆಯನ್ನು ಚಪ್ಪಟೆಯಾಗಿಸಿ ಬಿಸಿಲಿನಲ್ಲಿ ಒಣಗಿಸಬೇಕು. ಜಾಯಿಕಾಯಿ ಬೀಜವನ್ನು 4ರಿಂದ 8 ವಾರ ಒಣಗಿಸಬೇಕು. 15 ವರ್ಷದ ಗಿಡಗಳಲ್ಲಿ ಸುಮಾರು 1,000ದಷ್ಟು ಕಾಯಿಗಳನ್ನು ನಿರೀಕ್ಷಿಸಬಹುದು. 65%ರಷ್ಟು ಹೆಣ್ಣು ಹೂವಿನ ಮರಗಳಿದ್ದಲ್ಲಿ ಸುಮಾರು 100 ಕಿಲೋಗ್ರಾಂ ಜಾಯಿಕಾಯಿ ಹಾಗೂ 100 ಕಿಲೋಗ್ರಾಂನಷ್ಟು ಜಾಪತ್ರೆಯನ್ನು ನಿರೀಕ್ಷಿಸಬಹುದು. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಮಾಹಿತಿಯನ್ನ ಕೇಳಿದಿರಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .com ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಖುಷಾಲಿ ಹಮಾರಿ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಯಮುನಾ ಭಟ್ ಹುತ್ಗಾರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ತ್ರಿಜಗದೊಡೆಯ ಗಂಗಾಧರನ ನಿಜ ಮಾನದಲ್ಲಿ ಧ್ಯಾನಿಸುವೆ, ನಿಜ ಮಾನದಲ್ಲಿ ಧ್ಯಾನಿಸುವೆ. ಅಜನಾರಾಸಿಯ ಸರಸ್ವತಿ ಪಾದ ಕೆರಗಿ ಭಜಿಸುವೆ ಮನದಲ್ಲಿ ಶ್ರೀ ರಘುರ ಘೋರ ಘೋರ ಘೋರ ಮಾರ ನಿಜ ಮಾನದಲ್ಲಿ ನಮ್ಮ ಕಾರ್ಯಗಳನ್ನು ನಿರ್ವಿಘ್ನದಿಂದ ಕರುಣಿಸು. ಪ್ರಥಮ ಪೂಜೆಯು ಗಣಪತಿಗೆ, ದ್ವಿತೀಯ ಪೂಜೆಯು ಸರಸ್ವತಿಗೆ, ದ್ವಿತೀಯ ಪೂಜೆಯು ಸರಸ್ವತಿಗೆ, ತೃತೀಯ ಪೂಜೆಯು ಭಾರ್ಗವ ಋಷಿಗಳಿಗೆ, ಪೃಥ್ವಿಪತಿ ಶ್ರೀ ಸೂರ್ಯಚಂದ್ರರಿಗೆ ಪ್ರತಿಯಾಗಲಿ ನಮ್ಮ ಕಾರ್ಯಗಳನ್ನು ನಿರ್ವಿಘ್ನದಿಂದ ಕರುಣಿಸು. ಮದುವೆ ಮುಂಜಿಯೋ ಆರಂಭದಿ ಸಂಭ್ರಮದಲ್ಲಿ ದೇವರಡಿಯ, ಸಂಭ್ರಮದಲ್ಲಿ ದೇವರಡಿಯ, ಸುರಸತಿಯರ ಸೌಭಾಗ್ಯಗಳನ್ನು ಯದುಕುಲ ತಿಲಕನು ಕಾಪಾಡುವನು, ಕಷ್ಟವಿಲ್ಲದೆ ನಮ್ಮ ಕಾರ್ಯಗಳನ್ನು ನಿರ್ವಿಘ್ನದಿಂಬ ಕರುಣೀಸು ಧಾರೆಯ ನೆರೆದ ದೃಪದ ಪೃಥ್ವಿ ಕುಮಾರ ವೀರಗೆ ನಾರಿ ದ್ರೌಪದಿಯನು ವಿವರವಾಗಿ ಪಾಂಡು ಸುತರಿಗೆ ಧಾರೆಯ ನೆರೆದ ದೃಪದ ಪೃಥ್ವಿ ಕುಮಾರ ವೀರಗೆ ಅಗ್ನಿಸುತೆಯ ಲಗ್ನಕ್ಕೆಂದು ಶೀಘ್ರ ಸಕಲ ನೃಪರಿಗೆ ಯಜ್ಞ ಸೇನೆ ಕೊಡುವೆ ಧನುವ ಮುಗ್ಗುರಿಸಿಯೇ ಮುರಿದಗೆ ಧಾರೆಯ ನೆರೆದ ದೃಪದ ಪೃಥ್ವಿ ಕುಮಾರ ವೀರಗೆ ಧಾರೆಯ ನೆರೆದ ದೃಪದ ಪೃಥ್ವಿ ಕುಮಾರ ವೀರಗೆ ಮಲ್ಲ ನೃಪರು ಬರಲಿದರ ಸಾರೆಲ್ಲ ಸೇರಿ ನಿಂದರು ಮಲ್ಲ ನೃಪರು ಬರಲಿದರ ಸಾರೆಲ್ಲ ಸೇರಿ ನಿಂದರು ಬಿಲ್ಲ ಮುರಿಯಲಾರರೆಲ್ಲ ಹಲ್ಲ ಕಿರಿದು ಸಾರ್ದರು ಧಾರೆಯ ನೆರೆದ ದೃಪದ ಪೃಥ್ವಿ ಕುಮಾರ ವೀರಗೆ ಧಾರೆಯ ನೆರೆದ ದೃಪದ ಪೃಥ್ವಿ ಕುಮಾರ ವೀರಗೆ ವಿಪ್ರವೇಶ ಧರಿಸಿ ಬಂದ ಸುಪ್ರಕಾಶ ಪಾರ್ಥನು ವಿಪ್ರವೇಶ ಧರಿಸಿ ಬಂದ ಸುಪ್ರಕಾಶ ಪಾರ್ಥನು ಸರ್ಪಶಯನನಾಜ್ಞೆಯಂತು ಕ್ಷಿಪ್ರದಲ್ಲಿ ಮುರಿದನು ಧಾರೆಯ ನೆರೆದ ದೃಪದ ಪೃಥ್ವಿ ಕುಮಾರ ವೀರಗೆ ಧಾರೆಯ ನೆರೆದ ದೃಪದ ಪೃಥ್ವಿ ಕುಮಾರ ವೀರಗೆ ಕೂಡಿ ನಗುತ ಸಖಿಯ ಗಡಣ ಕೂಡಿ ಯಾಜ್ಞ ಸೇನೆಯು ಗಾಢ ಕದದ ಮಾಲೆಯಿತ್ತು ಕೂಡೆ ನಮಿಸಿ ನಿಂದಳು ಧಾರೆಯ ನೆರೆದ ದೃಪದ ಪೃಥ್ವಿ ಕುಮಾರ ವೀರಗೆ ನಾರಿ ದ್ರೌಪದಿಯನು ವಿವರವಾಗಿ ಪಾಂಡು ಸುತರಿಗೆ ಧಾರೆಯ ನೆರೆದ ದೃಪದ ಪೃಥ್ವಿ ಕುಮಾರ ವೀರಗೆ ಶ್ರೀರಾಮ ಶೀಲೆಯನು ಧರಿಸಿ ಭೂರಿ ಸಂಭ್ರಮದೋಳೈತರಲು ಆಯಿತು ಲಗ್ನವು ಶುಭ ಮುಹೂರ್ತದಲ್ಲಿ ನಾರಿ ಜಾನಕಿಯ ಕಲ್ಯಾಣ ದೋತ್ಸವದಲ್ಲಿ ಊರ್ಮಿಳೆ ಮಾಳವಿ ಶತಕೀರ್ತಿಗೆ ಹೊನ್ನ ಹಾರವನೇ ಈತ ಜನಕೇಂದ್ರ ಕಲ್ಯಾಣದೋತ್ಸವದ ಕಾಲದಲ್ಲಿ ವಧುವರ ರೀರಲು ಸಂಭ್ರಮದಿ ವಧುವರ ರೀರಲು ಸಂಭ್ರಮದಿ ಅಂಗನೆಯನು ತನ್ನ ತೊಡೆಯ ಮೇಲಿಟ್ಟು ಕಂಜದಾಳಾಕ್ಷಣಿ ಸಲಹ ಬೇಕೆನುತ ಕಂಬನಿ ದುಂಬುತ್ತ ಕಮಲಾಕ್ಷಿಯ ರಘು ನಂದನಿ ಗೋಪಿಸಿದ ಸಭೆಯಲ್ಲಿ ಭಾವದೊಳಗೆ ದುಃಖಿಸುತ್ತ ಬಾರೆಂದೆ ಕರೆದು ಮುದ್ದಿಸುತ್ತ ಬಾರೆಂದೆ ಕರೆದು ಮುದ್ದಿಸುತ್ತ ಊರ್ವಿಳೆ ಮಾಡವೆ ಬಾರೆಂದೆ ಕರೆದು ಹೇಳಿದಾನೆ ಶತಕೀರ್ತಿಗೆ ಬುದ್ಧಿಯನು ಭಾವ ಮೈದುನ ಅತ್ತೆ ಮಾವನ ಸೇವೆಯ ಸದ್ಭಾವದಲ್ಲಿ ಮಾಡು ಯನೂತಿದ್ದ ಅತಿಥಿಗಳನು ದೋಷಿಸದೆ ದುಃಖ